ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಇನ್ನೀಗ ದೇಶಭಕ್ತಿ ಗೀತೆಯನ್ನು ಕೇಳೋಣ. ಮೊದಲಿಗೆ ವಾಣಿಜ್ಯ ಪ್ರಕಟಣೆ. ತಂಬಾಕು ಕಾ ಸೇವನ್ ಕರ್ನೆ ವಾಲೋಕೋ ಲಗ್ತಾ ಹೈ ಕಿ ತಂಬಾಕು ಸೇ ಸಿರ್ಫ್ ಉನ್ಹೇ ಹಿ ಫರಕ್ ಪಡ್ತಾ ಹೈ, ಲೇಕಿನ್ ಸಚ್ ತೋ ಯೇ ಹೈ ಕಿ ತಂಬಾಕು ಸಬ್ ಕಾ ದಮ್ ಘೋಟ್ತಾ ಹೈ. ರಿಸರ್ಚ್ ಬತಾತಾ ಹೈ ಕಿ ಸಿಗರೇಟ್ ಕಾ ಹರ್ ಫಿಲ್ಟರ್ ಮಿಟ್ಟಿ ಮೇ ಕೈ ಸಾಲೋ ತಕ್ ಉಸೆ ಪ್ರದೂಷಿತ ಕರ್ತಾ ಹೈ. ತಂಬಾಕು ಉತ್ಪಾದನ್ ಸೇ ಪರ್ಯಾವರಣ ಕೋ ಭೀ ಬಹುತ್ ನುಕ್ಸಾನ್ ಪಹುಂಚ್ತಾ ಹೈ. ಇಸಿಲಿಯೇ ತಂಬಾಕು ಆಜ್ ಹಿ ಛೋಡೆ. ತಂಬಾಕು ಛೋಡ್ನೆ ಕೆ ಲಿಯೇ ಟೋಲ್ ಫ್ರೀ ಕ್ವಿಟ್ ಲೈನ್ ನಂಬರ್ 1800112356 ಪರ್ ಕಾಲ್ ಕರೇ. WHO ದ್ವಾರಾ ಜನಹಿತ್ ಮೇ ಜಾರಿ. ಓ ಎನ್ನ ದೇಶ ಬಾಂಧವರೇ, ಕೇಳಿ ಈ ದೇಶಭಕ್ತಿ ಗೀತೆಯನ್ನ. Yeah.

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂಕಲ್ಪ, ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅದುವೇ ಅಟಲ್ ಪಿಂಚಣಿ ಯೋಜನೆ. ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ. ಈ ಯೋಜನೆಯಲ್ಲಿ ಇದುವರೆಗೆ 5,20,00,000 ಹೆಚ್ಚು ಜನ ತೊಡಗಿಸಿಕೊಂಡಿದ್ದಾರೆ. ನೀವು ಕೂಡ 18-40 ವರ್ಷ ವಯೋಮಾನದವರಾಗಿದ್ದರೆ ಮಾಸಿಕ ಅಟಲ್ ಪಿಂಚಣಿಯ ಜೊತೆಗೆ 3 ಖಚಿತ ಅನುಕೂಲಗಳ ಬಗ್ಗೆ ಮಾಹಿತಿಗಾಗಿ ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ. ಕೃಷಿ ರಂಗ ಕಾರ್ಯಕ್ರಮ ಕೇಳುತ್ತಿರುವ ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕೃಷಿ ರಂಗದ ಮೊದಲಿಗೆ ಕೇಳೋಣ. ಹಿಪ್ಪು ನೇರಳೆ ರೋಗ ನಿಯಂತ್ರಣ ಕುರಿತಂತೆ ಡಾಕ್ಟರ್ ಸುಕುಮಾರ್ ಜೆ ಅವರೊಡನೆ ಸಂದರ್ಶನ. ನಮಸ್ಕಾರ ಡಾಕ್ಟರ್ ಸುಕುಮಾರ್ ಅವರೇ. ನಮಸ್ಕಾರ. ಹಿಪ್ಪು ನೇರಳೆಗೆ ನಾವು ಹಲವಾರು ರೋಗಗಳು ಬರೋದನ್ನು ಕಾಣ್ತೇವೆ. ಇವುಗಳನ್ನು ನಾವು ಸಕಾಲದಲ್ಲಿ ನಿರ್ವಹಣೆ ಮಾಡ್ಕೊಳ್ಳದೇ ಇದ್ದರೆ ಸೊಪ್ಪಿನ ಇಳುವರಿ ಸಾಕಷ್ಟು ಕಡಿಮೆ ಆಗುತ್ತೆ, ಮತ್ತು ತೋಟಗಳು ಕೂಡ ಹಾಳಾಗುವಂಥ ಸಾಧ್ಯತೆ ಇರುತ್ತೆ. ತಾವತ್ತು ನಮ್ಮ ರೈತ ಬಾಂಧವರಿಗೆ ಹಿಪ್ಪು ನೇರಳೆಗೆ ಬರುವಂಥ ರೋಗಗಳು, ಅವುಗಳ ಒಂದು ನಿರ್ವಹಣೆ ಬಗ್ಗೆ ಒಂದು ಮಾಹಿತಿಯನ್ನು ಮಾಡಿಕೊಡ್ಬೇಕು. ಪ್ರಾರಂಭದಲ್ಲಿ ಈ ಹಿಪ್ಪು ನೇರಳೆ ಕೃಷಿಯಲ್ಲಿ ರೋಗಗಳ ಮಹತ್ವ ಏನು ಅಂತ ಸ್ವಲ್ಪ ಹೇಳ್ತೀರಾ? ನೋಡಿ, ರೇಷ್ಮೆ ಹುಳು ಸಾಕಣೆಯಲ್ಲಿ ಹಿಪ್ಪನೇರಳೆ ಸೊಪ್ಪಿನ ಗುಣಮಟ್ಟ ಅತಿ ಮುಖ್ಯವಾದುದು ಅನ್ನುವಂಥದ್ದು ಒಂದು ನಿರ್ವಿವಾದಿತ ಅಂಶ. ಈ ಸಸ್ಯದ ಸೊಪ್ಪಿನಲ್ಲಿ ಅಧಿಕ ಇಳುವರಿ ನೀಡುವಂತಹ ತಳಿಗಳಿದ್ದಾವೆ. ಅವುಗಳಲ್ಲಿ ಅಧಿಕ ನೀರಿನಂಶ, ಪ್ರೋಟೀನ್ ಮತ್ತು ಪುಷ್ಟಗಳಷ್ಟೇ ಅಲ್ಲದೆ ಹುಳುವಿನ ಬೆಳವಣಿಗೆಗೆ ಬೇಕಾದಂತಹ ಇತರೆ ಪೋಷಕಾಂಶಗಳು ಸಹ ಇರ್ತವೆ. ಇದರ ಪ್ರಮಾಣ ಸಸ್ಯದಿಂದ ಸಸ್ಯಕ್ಕೆ, ತೋಟದಿಂದ ತೋಟಕ್ಕೆ ಅನೇಕ ಕಾರಣಗಳಿಂದ ಏರ್ಪೇರಾಗ್ತದೆ. ಇಂತಹ ಕಾರಣಗಳಲ್ಲಿ ಸಸ್ಯಕ್ಕೆ ತಗಲುವಂತಹ ರೋಗಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಹಿಪ್ಪನೇರಳೆಗೆ ಶಿಲೀಂಧ್ರ, ದಂಡಾಣು, ನಂಜು, ಮೈಕೋಪ್ಲಾಸ್ಮಾ ಮತ್ತು ಜಂತು ಹುಳುವಿನಿಂದ ರೋಗಗಳು ಉಂಟಾಗ್ತವೆ. ಇದು ಬಹುವಾರ್ಷಿಕ ಸಸ್ಯವಾದ್ದರಿಂದ ವರ್ಷವಿಡೀ ಅನೇಕ ರೋಗಗಳಿಗೆ ತುತ್ತಾಗ್ತದೆ. ಇದರಿಂದ ಎಲೆಯ ಗುಣಮಟ್ಟ ಮತ್ತು ಇಳುವರಿ ಕುಗ್ಗುವುದೇ ಅಲ್ಲದೆ ರೇಷ್ಮೆ ಹುಳು ಸಾಕಣೆಯಲ್ಲಿ ಏರುಪೇರಾಗಿ ರೇಷ್ಮೆ ಗೂಡಿನ ಗುಣಮಟ್ಟ ಮತ್ತು ಇಳುವರಿ ಕುಂದಿ ಆರ್ಥಿಕ ಆದಾಯದ ಮೇಲೆ ತೀವ್ರ ಪರಿಣಾಮ ಬೀರುತ್ತದೆ. ಈ ನಷ್ಟವನ್ನು ತಡೆಯಲು ಇವುಗಳ ಬಗ್ಗೆ ಗಮನಹರಿಸಿ ಸೂಕ್ತ ಸಮಯದಲ್ಲಿ ನಿರ್ವಹಣಾ ಕ್ರಮಗಳನ್ನು ಅನುಸರಿಸುವುದು ಅತ್ಯಗತ್ಯ. ಈಗ ಹಿಪ್ಪನೇರಳೆಗೆ ಸಾಮಾನ್ಯವಾಗಿ ಬರುವಂಥ ರೋಗಗಳನ್ನು ನಾವು ಯಾವ ರೀತಿ ವಿಂಗಡಿಸ್ಕೋಬಹುದು, ವರ್ಗೀಕರಿಸ್ಕೋಬಹುದು ಅಂತೀರಾ? ನೋಡಿ, ಹಿಪ್ಪನೇರಳೆಗೆ ತಗಲುವ ರೋಗಗಳನ್ನು ಎಲೆಗೆ ತಗಲುವಂಥ ರೋಗಗಳು, ಕಾಂಡಕ್ಕೆ ತಗಲುವಂಥ ರೋಗಗಳು ಮತ್ತು ಬೇರಿಗೆ ತಗಲುವಂತಹ ರೋಗಗಳು ಎಂದು 3 ವಿಧವಾಗಿ ವಿಂಗಡಿಸಬಹುದು. ಇನ್ನು ಪ್ರಾರಂಭದಲ್ಲಿ ಈ ಹಿಪ್ಪನೇರಳೆ ಎಲೆಗೆ ತಗಲುವಂಥ ರೋಗಗಳು ಯಾವ್ಯಾವು, ಅವುಗಳ ಒಂದು ನಿಯಂತ್ರಣ ಕ್ರಮಗಳ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ತೀರಾ? ನೋಡಿ, ಹಿಪ್ಪನೇರಳೆ ಎಲೆಯನ್ನು 4 ಮುಖ್ಯವಾದಂತಹ ರೋಗಗಳು ಬಾಧಿಸ್ತವೆ. ಇವುಗಳಲ್ಲಿ ಮೊದಲನೇದು ಎಲೆ ಚುಕ್ಕೆ ರೋಗ ಅಂತ. ಸರ್ಕೋಸ್ಪರ ಮೋರಿಕೋಲಾ ಅನ್ನುವಂತಹ ಒಂದು ಶಿಲೀಂಧ್ರದಿಂದ ಈ ರೋಗ ಉಂಟಾಗ್ತದೆ. ಈ ರೋಗದ ಲಕ್ಷಣಗಳು ಏನಂತ ಹೇಳಿದ್ರೆ, ಪ್ರಾರಂಭದಲ್ಲಿ ತಿಳಿ ಕಂದು ಬಣ್ಣದ ಸಣ್ಣ ಚುಕ್ಕೆಗಳು ಎಲೆಗಳ ಮೇಲೆ ಕಾಣಿಸಿಕೊಂಡು ಕ್ರಮೇಣ ಅವು ದೊಡ್ಡವಾಗಿ ಗಾಢ ಕಂದು ಬಣ್ಣಕ್ಕೆ ತಿರುಗ್ತವೆ. ಚುಕ್ಕೆಗಳ ಸುತ್ತಲಿನ ಬಣ್ಣ ಹಳದಿಯಾಗ್ತದೆ. ತೀವ್ರ ರೋಗಕ್ಕೊಳಗಾದ ಎಲೆಗಳು ಹಳದಿಯಾಗಿ ಉದುರಿ ಹೋಗ್ತವೆ. 5% ನಷ್ಟ ಇದರಿಂದ ಉಂಟಾಗಬಹುದು. ಅಂದ್ರೆ ಈ ಎಲೆ ಚುಕ್ಕೆ ರೋಗ ಯಾವಾಗ ಹೆಚ್ಚಾಗಿ ಕಂಡುಬರುತ್ತೆ ಅಂತ ನೋಡಿ, ಈ ರೋಗ ಮಳೆಯಿಂದ ಹರಡೋದ್ರಿಂದ ಸಾಮಾನ್ಯವಾಗಿ ಇದು ಜೂನ್ ತಿಂಗಳಿಂದ ಅಕ್ಟೋಬರ್ ವರೆಗೆ ಹೆಚ್ಚಾಗಿ ಸಸ್ಯಗಳಲ್ಲಿ ಕಂಡುಬರುತ್ತದೆ. ಮಳೆಗಾಲದಲ್ಲೇ ಹೆಚ್ಚಾಗಿ ಕಂಡುಬರುತ್ತೆ. ಹೌದು, ಮಳೆಗಾಲ. ಇನ್ನು ಈ ಎಲೆ ಚುಕ್ಕೆ ರೋಗದ ನಿರ್ವಹಣೆ ಹೇಗೆ ಅಂತೀರಾ? ಈ ರೋಗದ ನಿರ್ವಹಣೆ ಅತ್ಯಂತ ಸುಲಭ. ಮೊದಲನೇದಾಗಿ ರೋಗ ಪೀಡಿತ ಎಲೆಗಳನ್ನು ಆರಿಸಿ ಸುಡಬೇಕು. ಈ ರೋಗ ಮಳೆಯಿಂದ ಹರಡೋದ್ರಿಂದ, ಈ ರೀತಿ ನಾವು ಇದನ್ನು ಆರಿಸಿ ಸುಡೋದ್ರಿಂದ ರೋಗವನ್ನು ಮಳೆಯಿಂದ ಹರಡೋದನ್ನು ಮತ್ತೆ ತಡೆಯಬಹುದು. ಕ್ರಮಬದ್ಧವಾಗಿ ಇದನ್ನು ಪಾಲಿಸಿದರೆ ರಾಸಾಯನಿಕವನ್ನು ಉಪಯೋಗಿಸಿ ಮಾಡಬಹುದಾದಂತಹ ನಿಯಂತ್ರಣದಷ್ಟೇ ಇದು ಪರಿಣಾಮಕಾರಿ. ಅವಶ್ಯವಿದ್ದಲ್ಲಿ ಮಾತ್ರ 0.1% ಕಾರ್ಬೆಂಡಜಿಮ್ ಅಥವಾ ಬೆನಾಮಿಲ್ ಶಿಲೀಂಧ್ರನಾಶಕವನ್ನು ಸಿಂಪಡಿಸಬೇಕಾಗ್ತದೆ. ಅವಶ್ಯವಿದ್ದಲ್ಲಿ 15 ದಿನಗಳ ನಂತರ ಮತ್ತೊಮ್ಮೆ ಇದನ್ನು ಪುನರಾವರ್ತಿಸಬಹುದು. ಇದಕ್ಕೆ ಒಂದು ಸೂಚನೆ ಇದೆ. ಏನು ಅಂತ ಹೇಳಿದ್ರೆ, ರಾಸಾಯನಿಕವನ್ನು ಸಿಂಪಡಿಸಿದ 15 ದಿನಗಳ ನಂತರ ಎಲೆಗಳನ್ನು ಹುಳುಗಳಿಗೆ ನೀಡಬಹುದು. 15 ದಿನಗಳವರೆಗೆ ನಾವು ಕಾಯಬೇಕಾಗುತ್ತೆ. ಹೌದು. ಇನ್ನ ಈ ಎಲೆ ಚುಕ್ಕೆ ರೋಗವನ್ನು ಬಿಟ್ಕೊಂಡ್ರೆ ಇನ್ಯಾವ ಮುಖ್ಯವಾದ ರೋಗ ಬರುತ್ತೆ ಅಂತ ನೋಡಿ, ಈ ಹಿಪ್ಪನೇರಳೆಗೆ ಬರುವಂತಹ ಎಲೆಗೆ ಬರುವಂತಹ 2ನೇ ಮುಖ್ಯವಾದಂತಹ ರೋಗ ಅಂದ್ರೆ ಬೂದಿ ರೋಗ. ಫಿಲಾಕ್ಟಿನಿಯಾ ಕೊರಿಲಿಯಾ ಎಂಬ ಶಿಲೀಂಧ್ರ ಇದಕ್ಕೆ ಕಾರಣ. ರೋಗದ ಲಕ್ಷಣಗಳು ಈ ರೀತಿ ಇರ್ತವೆ. ಪ್ರಾರಂಭದಲ್ಲಿ ಎಲೆಗಳ ತಳಭಾಗದಲ್ಲಿ ಬೂದಿ ಸಿಂಪರಿಸಿದಂತೆ ಚುಕ್ಕೆಗಳು ಕಾಣಿಸಿಕೊಂಡು ಕ್ರಮೇಣ ತಳಭಾಗವನ್ನೆಲ್ಲ ಆವರಿಸಿಕೊಳ್ತವೆ. ಚುಕ್ಕೆಗಳು ಇರುವಂತಹ ಜಾಗದಲ್ಲಿ ಎಲೆ ಮೇಲ್ಭಾಗದಲ್ಲಿ ತನ್ನ ಹಸಿರು ಬಣ್ಣವನ್ನು ಕಳೆದುಕೊಂಡು ಹಳದಿ ಬಣ್ಣಕ್ಕೆ ತಿರುಗ್ತದೆ. ರೋಗ ಪೀಡಿತ ಎಲೆಗಳನ್ನು ಹಿಸುಕಿದಾಗ ಸುಲಭವಾಗಿ ಅದು ಪುಡಿಯಾಗ್ತದೆ. ಈ ರೋಗದಿಂದ 5-10% ನಷ್ಟ ಉಂಟಾಗಬಹುದು. ಅಂದ್ರೆ ಮುಖ್ಯವಾಗಿ ಬೂದಿ ರೋಗ ಯಾವಾಗ ಹೆಚ್ಚಾಗಿ ಕಂಡುಬರುತ್ತೆ ಅಂತೀರ? ಸಾಮಾನ್ಯವಾಗಿ ಇದು ಅಕ್ಟೋಬರ್ ತಿಂಗಳಿನಿಂದ ಜನವರಿವರೆಗೆ ಕಂಡುಬರುತ್ತದೆ. ಉಷ್ಣಾಂಶ 20-24 degrees Celsius ಇರುವ ಪ್ರದೇಶಗಳಲ್ಲಿ ಇದು ಹೆಚ್ಚು. ಈ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಬೂದಿ ರೋಗದ ತೀವ್ರತೆ ಹೆಚ್ಚು. ನೆರಳಿನಲ್ಲಿ ಮತ್ತು ಒತ್ತಾಗಿ ಬೆಳೆದ ಗಿಡಗಳಲ್ಲಿ ಇದರ ಹಾವಳಿ ಅಧಿಕ. ಅಗತ್ಯಕ್ಕಿಂತ ಹೆಚ್ಚು ಸಾರಜನಕ ರಸಗೊಬ್ಬರವನ್ನು ನಾವು ಬಳಸಿದರೆ ಈ ರೋಗ ಹೆಚ್ಚಾಗ್ತದೆ. ಇನ್ನು ಈ ಬೂದಿ ರೋಗದ ನಿರ್ವಹಣೆಯನ್ನು ನಾವು ಹೇಗೆ ಮಾಡ್ಕೋಬಹುದು ಅಂತ? ಈ ಅಧಿಕ ತೇವಾಂಶ ಮತ್ತು ನೆರಳನ್ನು ಕಡಿಮೆಗೊಳಿಸೋದ್ರಿಂದ ರೋಗದ ತೀವ್ರತೆಯನ್ನು ನಾವು ಕಡಿಮೆ ಮಾಡಬಹುದು. ಸಸ್ಯಗಳ ನಡುವೆ ಹೆಚ್ಚು ಅಂತರವಿರಿಸಿ ತೋಟಗಳಲ್ಲಿ ಗಾಳಿ ಆಡಲು ಅನುಕೂಲ ಮಾಡಿಕೊಡಬೇಕು. ನೆಲದ ಮೇಲೆ ಬಿದ್ದಿರುವಂತಹ ಬಲಹೀನ ರೆಂಬೆ ಮತ್ತು ಕಳೆಗಳನ್ನು ನಿಯಂತ್ರಿಸುವುದರಿಂದ ತೋಟದ ತೇವಾಂಶವನ್ನು ಹತೋಟಿಯಲ್ಲಿಡಬಹುದು. 0.1% ಕಾರ್ಬೆಂಡಿಜಿಮ್ ಅಥವಾ ಬೆನಾಮಿಲ್ ಅಥವಾ ಕ್ಯಾಪ್ಟಾನ್ ಶಿಲೀಂಧ್ರನಾಶಕವನ್ನು ಸಿಂಪಡಿಸಬೇಕು. ಅವಶ್ಯವಿದ್ದಲ್ಲಿ 15 ದಿನಗಳ ನಂತರ ಮತ್ತೊಮ್ಮೆ ಇದನ್ನು ಸಿಂಪಡಿಸಬಹುದು. ಇದಕ್ಕೆ ಸೂಚನೆ ಏನು ಅಂತ ಹೇಳಿದ್ರೆ, ರಾಸಾಯನಿಕವನ್ನು ಸಿಂಪಡಿಸಿದ 15 ದಿನಗಳ ನಂತರ ಎಲೆಗಳನ್ನು ಹುಳುಗಳಿಗೆ ನೀಡಬಹುದು. ಇನ್ನೊಂದು ಮುಖ್ಯವಾದ ಈ ಎಲೆಗೆ ಬರುವಂತಹ ರೋಗ ಯಾವುದು ಅಂತೀರಿ? ಇದು 3ನೇ ಮುಖ್ಯವಾದಂತಹ ರೋಗ ಅಂದ್ರೆ ತುಕ್ಕು ರೋಗ ಅಥವಾ ಕುಂಕುಮ ರೋಗ ಅಂತ ಕರಿತೇವೆ ನಾವು. ಪೆರಿಡಿಯಾಪ್ಸರ ಮೋರಿ ಎನ್ನುವಂತಹ ಒಂದು ಶಿಲೀಂಧ್ರದಿಂದ ಈ ರೋಗ ಬರ್ತದೆ. ಈ ರೋಗದ ಲಕ್ಷಣಗಳು ಏನು ಈ ರೀತಿ ಇರ್ತವೆ. ಪ್ರಾರಂಭದಲ್ಲಿ ತಿಳಿ ಕಂದು ಬಣ್ಣದ ಸಣ್ಣ ಚುಕ್ಕೆಗಳು ಎಲೆಗಳ ಮೇಲೆ ಕಾಣಿಸಿಕೊಂಡು ಕ್ರಮೇಣ ಇವು ದೊಡ್ಡವಾಗಿ ಗಾಢ ಕಂದು ಬಣ್ಣಕ್ಕೆ ತಿರುಗ್ತವೆ. ತೀವ್ರ ರೋಗಕ್ಕೊಳಗಾದಂತಹ ಎಲೆಗಳು ತುಕ್ಕು ಹಿಡದಂತೆ ಕಂಡುಬಂದು ಸುರುಳಿ ಸುತ್ತಿಕೊಂಡು ಒಣಗಿ ಉದುರಿ ಹೋಗ್ತವೆ. ಎಲೆಯ ವಯಸ್ಸು ಹೆಚ್ಚಾದಂತೆ ರೋಗದ ತೀವ್ರತೆ ಕೂಡ ಹೆಚ್ಚಾಗುತ್ತೆ. 5% ಇದರಿಂದ ಉಂಟಾಗಬಹುದು. ಅಂದ್ರೆ ಮುಖ್ಯವಾಗಿ ಈ ತುಕ್ಕು ರೋಗ ಯಾವಾಗ ಕಂಡುಬರುತ್ತೆ ಅಂತ? ಸಾಮಾನ್ಯವಾಗಿ ಇದು ಚಳಿಗಾಲದಲ್ಲಿ ಕಂಡುಬರುತ್ತದೆ. ಅಂದ್ರೆ ಅಕ್ಟೋಬರ್ನಲ್ಲಿ ಪ್ರಾರಂಭವಾಗಿ ಫೆಬ್ರವರಿವರೆಗೆ ಇದ್ರೂ ನವೆಂಬರ್ನಿಂದ ಜನವರಿವರೆಗೆ ಹೆಚ್ಚಾಗಿರ್ತದೆ. ಇನ್ನು ನಿರ್ವಹಣೆಗೆ ಏನು ಕ್ರಮಗಳನ್ನು ಅನುಸರಿಸಬಹುದು ಅಂತ? ಈ ರೋಗ ವಯಸ್ಸಾದ ಎಲೆಗಳಿಗೆ ಬರೋದ್ರಿಂದ ನಿಗದಿತ ಅವಧಿಯಲ್ಲಿ ಎಲೆಗಳನ್ನು ಉಪಯೋಗಿಸೋದ್ರಿಂದ ಈ ರೋಗದ ತೀವ್ರತೆಯನ್ನು ನಾವು ಕಡಿಮೆಗೊಳಿಸಬಹುದು. ಸಕಾಲದಲ್ಲಿ ಬಳಸಬೇಕು. 0.1% ಕಾರ್ಬೆಂಡಜಿಮ್ ಅಥವಾ ಬೆನಾಮಿಲ್ ಅಥವಾ ಕ್ಲೋರೋಥೆಲನಿಲ್ ಶಿಲೀಂಧ್ರ ನಾಶಕವನ್ನು ಸಿಂಪಡಿಸಬೇಕಾಗ್ತದೆ. ಅವಶ್ಯವಿದ್ದಲ್ಲಿ ಮತ್ತೆ 15 ದಿನಗಳ ನಂತರ ಈ ಶಿಲೀಂಧ್ರ ನಾಶಕವನ್ನು ಮತ್ತೆ ಸಿಂಪಡಿಸಬಹುದು. ಈ ರಾಸಾಯನಿಕವನ್ನು ಉಪಯೋಗಿಸಿದ 15 ದಿನಗಳ ನಂತರ ಎಲೆಗಳನ್ನು ಹುಳುಗಳಿಗೆ ಆಹಾರವಾಗಿ ನೀಡಬಹುದು. ಇನ್ನು ಇವುಗಳನ್ನು ಬಿಟ್ಕೊಂಡ್ರೆ ಇನ್ಯಾವುದು ಹೆಚ್ಚಾಗಿ ಕಂಡುಬರುವಂತಹ ಎಲೆ ರೋಗ ಅಂತೀರ? ಇನ್ನು 4ನೇದು ಒಂದು ರೋಗ ಇದೆ ಎಲೆಗೆ ಬರುವಂತದ್ದು, ಅದು ದಂಡಾಣುವಿನಿಂದ ಬರುವಂತಹ ರೋಗ. ಇದನ್ನ ನಾವು ಕಪ್ಪೆ ಚುಕ್ಕೆ ರೋಗ ಅಂತೇಳಿ ಕರಿತೇವೆ. ಸೂಡಮೊನಾಸ್ ಸಿರಿಂಗೆ ಮತ್ತು ಸೂಡಮೊನಾಸ್ ಮೋರಿ ಎನ್ನುವಂತಹ ಎರಡು ದಂಡಾಣುಗಳಿಂದ ಈ ರೋಗ ಬರ್ತದೆ. ಬ್ಯಾಕ್ಟೀರಿಯಾಯಿಂದ. ಇದರ ಮುಖ್ಯ ಲಕ್ಷಣಗಳಂದ್ರೆ, ಪ್ರಾರಂಭದಲ್ಲಿ ಎಲೆಯ ತಳಭಾಗದಲ್ಲಿ ಎಣ್ಣೆ ಅಥವಾ ನೀರು ಸಿಂಪರಿಸಿದಂತೆ ಚುಕ್ಕೆಗಳು ಕಂಡುಬಂದು ಕ್ರಮೇಣ ಈ ಚುಕ್ಕೆಗಳು ದೊಡ್ಡವಾಗಿ ಕಪ್ಪು ಬಣ್ಣಕ್ಕೆ ತಿರುಗುತ್ತವೆ. ಹೆಚ್ಚು ತೇವಾಂಶವಿರುವಂತಹ ವಾತಾವರಣದಲ್ಲಿ ಚುಕ್ಕೆಗಳಿಂದ ಅಸಂಖ್ಯ ದಂಡಾಣುಗಳಿರುವಂತಹ ಅಂಟಿನ ದ್ರವ ಉತ್ಪತ್ತಿಯಾಗ್ತದೆ. ಎಳೆಯ ಮತ್ತು ಮಧ್ಯಮ ವಯಸ್ಸಿನ ಎಲೆಗಳು ಈ ರೋಗಕ್ಕೆ ಹೆಚ್ಚು ತುತ್ತಾಗ್ತವೆ. ತೀವ್ರ ರೋಗಕ್ಕೊಳಗಾದಂತಹ ಎಲೆಗಳು ವಕ್ರವಾಗಿ ತಿರುಚಿಕೊಂಡು ಹಳದಿಯಾಗಿ ಉದುರಿ ಹೋಗ್ತವೆ. V1 ಹಿಪ್ಪನೇರಳೆ ತಳಿಯಲ್ಲಿ ಇದರ ತೀವ್ರತೆ ಕೆಲವೊಮ್ಮೆ ಗಣನೀಯ. ಎಳೆಯ ಕಾಂಡದ ಮೇಲೂ ಸಹ ಈ ರೋಗದ ಚಿಹ್ನೆ ಕಂಡುಬರಬಹುದು. ಇದರಿಂದ 2-3% ನಷ್ಟ ಉಂಟಾಗಬಹುದು. ಅಂದ್ರೆ ಮುಖ್ಯವಾಗಿ ಈ ಕಪ್ಪು ಚುಕ್ಕೆ ರೋಗ ಯಾವ ಕಾಲದಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಅಂತಾರೆ? ನೋಡಿ, ಇದು ಸಾಮಾನ್ಯವಾಗಿ ಜೂನ್ ತಿಂಗಳಿಂದ ಡಿಸೆಂಬರ್ ವರೆಗೆ ಕಂಡುಬರುತ್ತದೆ. ಆಗಸ್ಟ್ನಿಂದ ಅಕ್ಟೋಬರ್ ವರೆಗೆ ಹೆಚ್ಚಾಗಿರ್ತದೆ. ಈ ತೋಟದಲ್ಲಿ ಈ ಹೆಚ್ಚಾಗಿ ಈ ರಸ ಹೀರುವಂತಹ ಕೀಟಗಳು ಇದ್ರೆ ಈ ರೋಗದ ತೀವ್ರತೆ ಕೂಡ ಹೆಚ್ಚಾಗ್ತದೆ. ಅಂದ್ರೆ ಬ್ಯಾಕ್ಟೀರಿಯಾಗಳನ್ನು ಅವು ಹರಡುವಂತಹ ಸಾಧ್ಯತೆ ಇರುತ್ತೆ. ರಸ ಹೀರುವಂತಹ ಕೀಟಗಳು ಸಾಮಾನ್ಯವಾಗಿ ಅವು ಎಲೆಯನ್ನ ಚುಚ್ಚಿ ರಸವನ್ನು ಹೀರಿದಾಗ ಗಾಯ ಉಂಟು ಮಾಡ್ತವೆ. ಆ ಗಾಯಗಳ ಮೂಲಕ ಈ ದಂಡಾಣು ಅಂದ್ರೆ ಬ್ಯಾಕ್ಟೀರಿಯಾಗಳು ಪ್ರವೇಶ ಮಾಡಿ ರೋಗವನ್ನು ಉಂಟು ಮಾಡ್ತವೆ. ಇನ್ನು ಈ ಕಪ್ಪು ಚುಕ್ಕೆ ರೋಗದ ನಿರ್ವಹಣೆ ಹೇಗೆ ಅಂತ? ಇಲ್ಲಿ ರೋಗ ಪೀಡಿತ ಎಲೆಗಳನ್ನ ಆರಿಸಿ ಸುಡೋದ್ರಿಂದ ರೋಗಾಣುವಿನ ಬೆಳವಣಿಗೆಯನ್ನ ಮತ್ತು ಹರಡುವಿಕೆಯನ್ನ ಹತೋಟಿಯಲ್ಲಿಡಬಹುದು. ಗಮನಾರ್ಹ ಮಟ್ಟದಲ್ಲಿ ಈ ರೋಗ ಏನಾದರೂ ಕಂಡುಬಂದ್ರೆ 100 PPM ಸ್ಟ್ರೆಪ್ಟೋಸೈಕ್ಲಿನ್ ರಾಸಾಯನಿಕವನ್ನ, ಅಂದ್ರೆ 1 gram ರಾಸಾಯನಿಕವನ್ನು 10 liters ನೀರಿನಲ್ಲಿ ಬೆರೆಸಿ 4 ದಿನಗಳ ಅಂತರದಲ್ಲಿ 2 ಬಾರಿ ಸಿಂಪಡಿಸಬಹುದು. ಈ ಸಿಂಪರಿಸಿದ ದಿನವೇ ಎಲೆಗಳನ್ನ ನಾವು ಹುಳುಗಳಿಗೆ ಆಹಾರವಾಗಿ ನೀಡಬಹುದು. ಇದರಿಂದ ಯಾವುದೇ ರೀತಿಯ ದುಷ್ಪರಿಣಾಮ ಇಲ್ಲ. ಇವು ಮುಖ್ಯವಾಗಿ ಎಲೆಗಳಿಗೆ ಬರುವಂತ ರೋಗಗಳ ಬಗ್ಗೆ ಆಯಿತು. ಹೌದು, ಇನ್ನು ಹಿಪ್ನೇರಳೆ ಕಾಂಡಕ್ಕೂ ಕೂಡ ರೋಗಗಳು ಬರ್ತವೆ ಅಂತ ತಾವು ಹೇಳಿದ್ರಿ. ಆ ಒಂದು ರೋಗಗಳು ಯಾವ್ಯಾವು, ಅವುಗಳ ನಿಯಂತ್ರಣ ವಿಧಾನಗಳ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೇವೆ. ಹಿಪ್ನೇರಳೆ ಕಾಂಡಕ್ಕೆ ಬರುವಂತದ್ದು ಒಂದು ಮುಖ್ಯವಾದಂತಹ ರೋಗ ಇದೆ, ಅದನ್ನು ನಾವು ಕಾಂಡದ ಕ್ಯಾಂಕರ್ ಅಂತ ಹೇಳಿ ಕರಿತೇವೆ. ಇದು ಲ್ಯಾಸಿಯೋ ಡಿಪ್ಲೋಡಿಯಾ ಥಿಯೋಬ್ರೋಮೆ ಅನ್ನುವಂತಹ ಒಂದು ಶಿಲೀಂಧ್ರದಿಂದ ಬರ್ತದೆ. ಸಸಿ ಮಡಿಗಳಲ್ಲಿ ಇದರ ಹಾವಳಿ ಹೆಚ್ಚು. ಅಂದ್ರೆ ಲಕ್ಷಣಗಳು ಹೇಗಿರ್ತವೆ ಅಂತ ನೋಡಿ, ಸಸಿ ಮಡಿಗಳಲ್ಲಿ ಪ್ರಮುಖವಾಗಿ ಕಂಡುಬರುವಂತಹ ಮುಖ್ಯ ಲಕ್ಷಣಗಳು ಅಂತ ಹೇಳಿದ್ರೆ, ನೆಟ್ಟ ಕಡ್ಡಿ ಚಿಗುರು ಒಡೆಯದೇ ಇರುವಂತದ್ದು, ಅಥವಾ ಚಿಗುರು ಇದ್ದಕ್ಕಿದ್ದಂತೆ ಹಳದಿಯಾಗಿ ಒಣಗಿ ಹೋಗುವಂತದ್ದು. ರೋಗಗ್ರಸ್ತ ಕಡ್ಡಿಗಳ ಮೇಲ್ತುದಿಗಳು ಬಣ್ಣ ಕಳೆದುಕೊಂಡು ಒಣಗೋಗ್ತವೆ. ರೋಗಗ್ರಸ್ತ ತೊಗಟೆಯ ಮೇಲೆ ಅನೇಕ ಕಪ್ಪನೆಯ ಉಬ್ಬಿದ ಭಾಗಗಳು ರಚನೆಯಾಗ್ತವೆ. ಇಂತಹ ಕಡ್ಡಿಗಳ ತೊಗಟೆ ಕೊಳೆತು ಕಾಂಡದಿಂದ ಸುಲಭವಾಗಿ ಬೇರ್ಪಡೋದನ್ನ ಮತ್ತು ತೊಗಟೆಯ ಕೆಳಗೆ ಕಪ್ಪನೆಯ ಎಳೆಗಳನ್ನು ಕಾಣಬಹುದು. ಸೋಂಕು ತಗಲಿದ ಭಾಗ ಕೆಳಮುಖವಾಗಿ ಹರಡಲು ಪ್ರಾರಂಭಿಸಿದಾಗ ಚಿಗುರಿದ ಎಳೆ ರೆಂಬೆಯ ಸುತ್ತಲಿರುವ ಅಂಗಾಂಶಗಳ ಸಾಯುವಂತೆ ಮಾಡ್ತವೆ. ಇದರಿಂದ ಚಿಗುರುತ್ತಿರುವ ಎಳೆ ರೆಂಬೆಗೆ ನೀರು ಮತ್ತು ಲವಣಾಂಶಗಳು ದೊರೆಯದೆ ಚಿಗುರು ಒಣಗಿ ಹೋಗ್ತದೆ. ಈ ರೋಗ ಕೇವಲ ಸಸಿಗಳಿಗೆ ಮಾತ್ರವಲ್ಲದೆ ಬೆಳೆದ ಗಿಡಗಳಲ್ಲೂ ಇತ್ತೀಚೆಗೆ ಕಂಡು ಬರ್ತಾ ಇದೆ. ಕಟಾವು ಮಾಡಿದ ಸಸ್ಯಗಳಲ್ಲಿ ಸಾಮಾನ್ಯವಾಗಿ ಇದನ್ನು ನಾವು ಕಾಣಬಹುದು. ಎಲೆ ಮಗ್ಗುಗಳ ಸಾಯುವಿಕೆ ಮತ್ತು ಚಿಗುರು ಬಾಡುವಿಕೆ ಇದರ ಮುಖ್ಯವಾದಂತಹ ಲಕ್ಷಣ. ಇಂತಹ ಸಸ್ಯಗಳ ಕಾಂಡದ ತುದಿಗಳು ಬಣ್ಣವನ್ನು ಕಳೆದುಕೊಂಡು ಒಣಗುತ್ತಿರುವುದು ಕಂಡುಬರುತ್ತದೆ. ಈ ಭಾಗಗಳಲ್ಲಿ ತೊಗಟೆಯ ಮೇಲೆ ಕಪ್ಪನೆಯ ಉಬ್ಬಿದ ರಚನೆಗಳನ್ನು ಕಾಣಬಹುದು. ಈ ರೋಗ ವರ್ಷವಿಡೀ ಕಂಡುಬಂದರೂ ಚಳಿಗಾಲದಲ್ಲಿ ಇದರ ಹಾವಳಿ ಹೆಚ್ಚು. ಸಸಿ ಮಡಿಗಳಲ್ಲಿ ಶೇಕಡ 30-70% ನಷ್ಟ ಇದರಿಂದ ಉಂಟಾಗಬಹುದು. ಇನ್ನು ಈ ಒಂದು ಕಾಂಡದ ಕ್ಯಾಂಕರ್ ಅಂತ ಹೇಳಿದ್ರಲ್ಲ, ಈ ರೋಗವನ್ನು ಹೇಗೆ ನಿರ್ವಹಣೆ ಮಾಡಬಹುದು ಅಂತೀರ? ನೋಡಿ, ಈ ರೋಗವನ್ನು ನಿರ್ವಹಣೆ ಮಾಡಬೇಕು ಅಂದರೆ ಸಸಿ ಮಡಿಗಳಲ್ಲಿ ರೋಗಗ್ರಸ್ತ ಕಡ್ಡಿ ಮತ್ತು ಸಸಿಗಳನ್ನು ಆರಿಸಿ ಸುಡಬೇಕು. ತೋಟಗಳ ಬದಿಯಲ್ಲಿ ಕಟಾವು ಮಾಡಿದ ಕಾಂಡಗಳನ್ನು ಶೇಖರಿಸಬಾರದು ಮತ್ತು ಅವನ್ನು ಕಾಂಪೋಸ್ಟ್ ಮಾಡದೆ ನೇರವಾಗಿ ಗೊಬ್ಬರವಾಗಿ ಉಪಯೋಗಿಸಬಾರದು. ಒಂದೇ ಸಸಿ ಮಡಿಯಲ್ಲಿ ಸತತವಾಗಿ ಸಸಿ ಬೆಳೆಸುವುದನ್ನು ತಪ್ಪಿಸಬೇಕು. ಮತ್ತೆ ಈ ಕತ್ತರಿಸಿದ ಕಾಂಡಗಳನ್ನು ನಾಟಿ ಮಾಡುವಾಗ ಅದಕ್ಕೆ ಮುಂಚೆ ಶೇಕಡ 0.2 ಕಾರ್ಬೆಂಡಜಿಮ್ ಅಥವಾ ಬೆನಾಮಿಲ್ ಶಿಲೀಂಧ್ರನಾಶಕ ದ್ರಾವಣದಲ್ಲಿ 30 ನಿಮಿಷಗಳ ಕಾಲ ನೆನೆಸಿ ನಾಟಿ ಮಾಡಬೇಕು. ನಾಟಿ ಮಾಡಿದ 15 ದಿನಗಳ ನಂತರ ಮತ್ತೊಮ್ಮೆ ಶಿಲೀಂಧ್ರನಾಶಕವನ್ನು ಸಿಂಪಡಿಸುವುದು ಉತ್ತಮ. ರೆಂಬೆಗಳನ್ನು ಪ್ರತಿ ಬಾರಿ ಕಟಾವು ಮಾಡಿದಾಗಲೂ ಕತ್ತರಿಸಿದ ಭಾಗಗಳಿಗೆ ಶೇಕಡ 0.2 ಕಾರ್ಬೆಂಡಜಿಮ್ ಅಥವಾ ಬೆನಾಮಿಲ್ ಶಿಲೀಂಧ್ರನಾಶಕವನ್ನು ಸಿಂಪಡಿಸಬೇಕು. ಇದರಿಂದ ಮಗ್ಗುಗಳು ರೋಗಾಣುವಿಗೆ ತುತ್ತಾಗದೆ ಬೇಗನೆ ಚಿಗುರೊಡೆಯುತ್ತವೆ. ರೆಂಬೆಗಳನ್ನು ಕತ್ತರಿಸುವಾಗ ಮತ್ತು ಕಟಾವು ಮಾಡುವಾಗ ತೊಗಟೆ ಸೀಳದ ರೀತಿಯಲ್ಲಿ ಹರಿತವಾದ ಸಿಕೇಚರ್ ಅಥವಾ ಕುಡುಗೋಲಿನಿಂದ ಮಗ್ಗಿನ ಸಮೀಪಕ್ಕೆ ಕತ್ತರಿಸಬೇಕಾಗ್ತದೆ. ಇನ್ನು ಈ ಜೈವಿಕವಾಗಿ ಈ ಒಂದು ರೋಗವನ್ನು ಏನಾದರೂ ನಿಯಂತ್ರಣ ಮಾಡಬಹುದೇ? ಈ ರೋಗ ನಿಯಂತ್ರಣಕ್ಕೆ ಜೈವಿಕ ರೋಗ ನಿಯಂತ್ರಣವೇ ಉತ್ತಮವಾದಂತಹ ವಿಧಾನ ಅಂತ ನಮ್ಗೆ ಅನಿಸ್ತಾ ಇದೆ. ಜೈವಿಕ ರೋಗ ನಿಯಂತ್ರಣ ವಿಧಾನದಲ್ಲಿ ಅನೇಕ ಬಗೆಯ ಉಪಯುಕ್ತ ಸೂಕ್ಷ್ಮಾಣುಜೀವಿಗಳನ್ನು ನಾವು ಉಪಯೋಗಿಸ್ತೇವೆ. ಈ ರೀತಿ ಕರ್ನಾಟಕ ರಾಜ್ಯ ರೇಷ್ಮೆ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಬೆಂಗಳೂರು ಇಲ್ಲಿ ನಾವು ಅಭಿವೃದ್ಧಿಪಡಿಸಿರುವಂತಹ ಸಿರಿ ಬಯೋಗಾರ್ಡ್ ಎನ್ನುವ ಜೈವಿಕ ರೋಗ ನಿಯಂತ್ರಕ ಇದರ ನಿಯಂತ್ರಣಕ್ಕೆ ಹೆಚ್ಚು ಸಹಕಾರಿ. 1 ಕಿಲೋಗ್ರಾಂ ಸಿರಿ ಬಯೋಗಾರ್ಡ್ ಅನ್ನು 25 ಕಿಲೋಗ್ರಾಂ ಬೇವಿನಂಡಿಯಲ್ಲಿ ಸಿದ್ಧಪಡಿಸಿಕೊಂಡು ಸಸಿ ಮಡಿಗಳಲ್ಲಿ 1 ಚದರ ಮೀಟರ್ಗೆ 2 ಕಿಲೋಗ್ರಾಂನಂತೆ ಮಣ್ಣಿನೊಂದಿಗೆ ಬೆರೆಸಿ ನಂತರ ಕಡ್ಡಿ ನಾಟಿ ಮಾಡಬೇಕು. ಇದನ್ನು ಉಪಯೋಗಿಸಿದಾಗ ಮಣ್ಣಿಗೆ ಯಾವುದೇ ರೋಗನಾಶಕವನ್ನು ಉಪಯೋಗಿಸಬಾರದು. ಇದು ಜೈವಿಕ ವಿಧಾನ. ಜೈವಿಕ ವಿಧಾನ ಅಂದ್ರೆ ಈ ಸಿರಿ ಬಯೋಗಾರ್ಡ್ನಲ್ಲಿ ಯಾವ ಒಂದು ಜೀವಾಣು ಇರುತ್ತೆ? ಈ ಸಿರಿ ಬಯೋಗಾರ್ಡ್ನಲ್ಲಿ ಟ್ರೈಕೋಡರ್ಮ ವಿರಿಡೆ ಮತ್ತು ಟ್ರೈಕೋಡರ್ಮ ಹಾರ್ಜಿಯಾನಮ್ ಎನ್ನುವಂತಹ 2 ಉಪಯುಕ್ತ ಶಿಲೀಂಧ್ರಗಳು ಇರ್ತವೆ. ಅವುಗಳನ್ನು ಬಳಸ್ಕೋಬಹುದು. ಇದು ಮುಖ್ಯವಾಗಿ ಕಾಂಡಕ್ಕೆ ಬರುವಂತ ಈ ಕಾಂಡದ ಕ್ಯಾಂಕರ್ ಬಗ್ಗೆ ಆಯಿತು. ಇನ್ನು ಈ ಹಿಪ್ನೇರಳೆ ಸಸ್ಯದ ಬೇರ್ಗೂ ಕೂಡ ರೋಗಗಳು ಬರ್ತವೆ ಅಂತ ತಾವು ಹೇಳಿದ್ರಿ. ಆ ರೋಗಗಳು ಯಾವ್ಯಾವು, ಅವುಗಳ ಒಂದು ನಿರ್ವಹಣೆ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಹೌದು, ಈ ಹಿಪ್ನೇರಳೆಗೆ 2 ಬಹುಮುಖ್ಯವಾದಂತಹ ಬೇರಿನ ರೋಗಗಳು ಬಾಧಿಸ್ತವೆ. ಇವುಗಳಲ್ಲಿ ಮೊದಲನೇದು ಅಂತ ಹೇಳಿದ್ರೆ ಬೇರಿನ ಕಪ್ಪು ಕೊಳೆ ರೋಗ ಅಂತೇಳಿ. ಇದು ಸಾಮಾನ್ಯವಾಗಿ ಈ ಅಧಿಕ ಇಳುವರಿ ನೀಡುವಂತಹ ತಳಿಗಳಲ್ಲಿ ಹೆಚ್ಚು, ಅಂದ್ರೆ V1 ತಳಿ ಇದೆಯಲ್ಲ, V1 ತಳಿಯಲ್ಲಿ ಹೆಚ್ಚು ಮತ್ತು ಕೆಲವು ಪ್ರದೇಶಗಳಲ್ಲಿ ಇದರ ಹಾವಳಿ ಹೆಚ್ಚು. ಉದಾಹರಣೆಗೆ ನಮ್ಮ ಈ ಕನಕಪುರ ತಾಲೂಕಿನ ಕೆಲವು ಭಾಗಗಳಲ್ಲಿ ಮತ್ತು ರಾಯಚೂರು ಆ ಪ್ರದೇಶಗಳಲ್ಲಿ ಈ ರೋಗ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಅಂದ್ರೆ ಅಲ್ಲಿ ಹೆಚ್ಚಾಗಿ ಕಂಡು ಬರೋದಕ್ಕೆ ಏನ್ ಕಾರಣ ಇರಬಹುದು ಅಂತ? ಅಲ್ಲಿನ ಒಂದು ವಾತಾವರಣ, ಈ ರೋಗ ನಿಮಗೆ ಸೂಕ್ತವಾಗಿರೋದ್ರಿಂದ ಈ ರೋಗ ಒಂದು ಕಂಡು ಬರ್ತದೆ ಕನಕಪುರ ಪ್ರದೇಶ ಮತ್ತು ರಾಯಚೂರು ಪ್ರದೇಶದಲ್ಲಿ. ಹೌದು, ಹೆಚ್ಚಾಗಿ ಕಂಡು ಬರ್ತದೆ ಈ ರೋಗ ಸಹ. ಲ್ಯಾಸಿಯೋಡಿಪ್ಲೋಡಿಯಾ ಥಿಯೋಬ್ರೋಮೆ ಅಂತೇಳಿ ನಾನು ಏನು ಸ್ಟೆಮ್ ಕ್ಯಾಂಕರ್ ಅಥವಾ ಕಾಂಡದ ಕ್ಯಾಂಕರ್ಗೆ ಬರುತ್ತೆ ಅಂತ ಹೇಳಿದ್ನಲ್ಲ, ಉಂಟಾಗುತ್ತೆ ಅಂತೇಳಿ, ಅದೇ ಶಿಲೀಂಧ್ರದಿಂದ ಈ ರೋಗ ಸಹ ಉಂಟಾಗುತ್ತೆ. ಅಂದ್ರೆ ಲಕ್ಷಣಗಳು ಹೇಗಿರ್ತವೆ ಅಂತೇಳಿ ಅದಕ್ಕೆ ಹೇಳ್ತೀನಿ. ಇತ್ತೀಚಿನ ದಿನಗಳಲ್ಲಿ ವ್ಯಾಪಕವಾಗಿ ಇದು ಕಂಡು ಬರ್ತಾ ಇದೆ ಅಂತ ನಾನು ಆಗ್ಲಿ ಹೇಳಿದೆ. ರೋಗಕ್ಕೆ ತುತ್ತಾದಂತಹ ಸಸ್ಯದ ಎಲೆಗಳು ಬಾಡಿ ಕಾಂಡದ ಬುಡಗಳು ಒಣಗಿ ಸಸ್ಯ ಸಾಯ್ತದೆ. ಇಂತಹ ಸಸ್ಯಗಳ ಬೇರುಗಳನ್ನು ಗಮನಿಸಿದಾಗ ಅವು ಕೊಳೆತು ತೊಗಟೆ ಸುಲಭವಾಗಿ ಬೇರ್ಪಡುವಂತಿರ್ತದೆ. ತೊಗಟೆಯ ಕೆಳಭಾಗವನ್ನು ನಾವು ಗಮನಿಸಿದ್ರೆ ಅಲ್ಲಿ ಕಪ್ಪನೆಯ ಶಿಲೀಂಧ್ರದ ಎಳೆಗಳನ್ನು ನಾವು ಕಾಣಬಹುದು. ಹೆಚ್ಚು ತೇವಾಂಶವಿದ್ದಲ್ಲಿ ತೊಗಟೆಯ ಕೊಳೆತ ಕಾಂಡದ ಬುಡಭಾಗಕ್ಕೂ ವ್ಯಾಪಿಸುತ್ತದೆ. ಅಂದ್ರೆ ಮುಖ್ಯವಾಗಿ ಈ ಬೇರಿನ ಕಪ್ಪು ಕೊಳೆ ರೋಗ ಯಾವ ಕಾಲದಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಅಂದ್ರೆ ಈ ರೋಗ ವರ್ಷವಿಡೀ ಕಂಡು ಬರುತ್ತದೆ, ಆದ್ರೆ ಚಳಿಗಾಲದಲ್ಲಿ ಇದರ ಹಾವಳಿ ಹೆಚ್ಚು. ಈ ನಾನು ಆಗ್ಲೇ ಹೇಳಿದಾಗೆ V1 ಮತ್ತು S36 ಹಿಪ್ಪನೆರಳೆ ತಳಿಗಳಲ್ಲಿ ಈ ಇದರ ಹಾವಳಿ ಗಮನಾರ್ಹವಾಗಿರ್ತದೆ. ಅಂದ್ರೆ ಇಲ್ಲಿ ಹೆಚ್ಚು ಇಳುವರಿಯನ್ನು ನಾವು ಪಡೆಯೋದ್ರಿಂದ ಈ ರೋಗನು ಕೂಡ ಹೆಚ್ಚಾಗಿರುತ್ತೆ. ಹೌದೌದು. ಅಂದ್ರೆ ಈ ಬೇರಿನ ಕಪ್ಪು ಕೊಳೆ ರೋಗವನ್ನ ಯಾವ ರೀತಿ ನಾವು ನಿರ್ವಹಣೆ ಮಾಡಬಹುದು ಅಂತ ನೋಡಿ, ಮೊದಲನೇದಾಗಿ ಈ ರೋಗಗ್ರಸ್ತ ಸಸ್ಯಗಳನ್ನ ಅಥವಾ ಸತ್ತುವಾಗಿರುವಂತಹ ಸಸ್ಯಗಳನ್ನ ಬೇರು ಸಮೇತ ತೆಗೆದು ಸುಟ್ಟಾಕ್ಬೇಕು. ತೋಟಗಳ ಬದಿಯಲ್ಲಿ ಕಟಾವು ಮಾಡಿದ ಕಾಂಡಗಳನ್ನು ಶೇಖರಿಸಬಾರದು, ಯಾಕಂದ್ರೆ ಅದರ ಮೇಲೆ ಈ ರೋಗಾಣು ಬೆಳೆದು ಮತ್ತೆ ಮಣ್ಣಿಗೆ ಸೇರುವಂತ ಇದಿರ್ತದೆ, ಸಾಧ್ಯತೆ ಇರ್ತದೆ. ಮತ್ತು ಅವನ್ನು ಕಾಂಪೋಸ್ಟ್ ಮಾಡದೆ ನೇರವಾಗಿ ಗೊಬ್ಬರವಾಗಿ ಉಪಯೋಗಿಸಬಾರದು. ರೋಗಗ್ರಸ್ತ ಸಸ್ಯಗಳನ್ನು ಕಿತ್ತ ಜಾಗದಲ್ಲಿ ಮಣ್ಣನ್ನು ಸಡಿಲಗೊಳಿಸಿ 0.2% ಕಾರ್ಬನ್ ಡೈಆಕ್ಸೈಡ್ ಅಥವಾ ಕ್ಯಾಪ್ಟಾನ್ ಶಿಲೀಂಧ್ರನಾಶಕ ದ್ರಾವಣದಿಂದ ಚೆನ್ನಾಗಿ ನೆನೆಸಬೇಕು. 10 ದಿನಗಳ ನಂತರ ಚೆನ್ನಾಗಿ ಕಳಿತ ಕೊಟ್ಟಿಗೆ ಗೊಬ್ಬರವನ್ನು ಮಣ್ಣಿನೊಂದಿಗೆ ಬೆರೆಸಿ ಹೊಸ ಸಸಿಯ ಬೇರನ್ನು ಶಿಲೀಂಧ್ರನಾಶಕ ದ್ರಾವಣದಲ್ಲಿ 30 ನಿಮಿಷ ನೆನೆಸಿ ನಾಟಿ ಮಾಡಬೇಕು. ಸಸ್ಯಗಳನ್ನು ಭೂಮಟ್ಟದಿಂದ 30 ಸೆಂಟಿಮೀಟರ್ ಎತ್ತರಕ್ಕೆ ಕಟಾವು ಮಾಡಬೇಕು. ಅಂದ್ರೆ ಭೂಮಿಗೆ ಹತ್ತ ಕಟಾವು ಮಾಡಿದ್ರೆ ಈ ರೋಗ ಬರುವಂತ ಸಾಧ್ಯತೆ ಜಾಸ್ತಿ ಆಗ್ತದೆ. ಕಟಾವು ಮಾಡಿದ ಕೂಡಲೇ ಕತ್ತರಿಸಿದ ಕಾಂಡದ ಭಾಗಕ್ಕೆ 0.2% ಕಾರ್ಬನ್ ಡೈಆಕ್ಸೈಡ್ ಅಥವಾ ಬೆನಾಮಿಲ್ ಶಿಲೀಂಧ್ರ ನಾಶಕವನ್ನು ಸಿಂಪಡಿಸಬೇಕಾಗ್ತದೆ. ಇಲ್ಲಿಯೂ ಸಹ ಜೈವಿಕ ನಿಯಂತ್ರಣ ವಿಧಾನವನ್ನು ಅನುಸರಿಸಬಹುದು, ಅದು ಒಂದು ಉತ್ತಮವಾದಂತಹ ವಿಧಾನ. ಮತ್ತು ಇಲ್ಲಿ ಖರ್ಚು ಕಡಿಮೆ ಆಗ್ತದೆ. ಇದರಲ್ಲಿ ಕರ್ನಾಟಕ ರಾಜ್ಯ ರೇಷಮ್ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಇವರು ಅಭಿವೃದ್ಧಿ ಪಡಿಸಿರುವಂತಹ ಸಿರಿ ಬಯೋಗಾರ್ಡ್, ಅಂದ್ರೆ ನಾನು ಸ್ಟೆಮ್ ಕ್ಯಾಂಕರ್ ಅಂದ್ರೆ ಕಾಂಡದ ಕ್ಯಾಂಕರ್ಗೆ ಉಪಯೋಗಿಸಿದಂತಹ ಜೈವಿಕ ರೋಗ ನಿಯಂತ್ರಕವನ್ನು ಇಲ್ಲಿ ಬಳಸ್ಕೋಬಹುದು. ಇದನ್ನ 2 ಕಿಲೋಗ್ರಾಂ ನಷ್ಟನ್ನ 50 ಕಿಲೋಗ್ರಾಂ ಬೇವಿನ ಹಿಂಡಿಯಲ್ಲಿ ಸಿದ್ಧಪಡಿಸಿಕೊಂಡು ನೇಗಿಲ ಸಾಲಿನಲ್ಲಿ ಇಲ್ಲವೇ ಸಸ್ಯದ ಸುತ್ತಲೂ ಮಣ್ಣನ್ನು ಸಡಿಲಗೊಳಿಸಿ ಜೈವಿಕ ನಿಯಂತ್ರಕವನ್ನು ಕೊಟ್ಟು ಮಣ್ಣು ಮುಚ್ಚಿ ನೀರು ಹಾಯಿಸಬೇಕಾಗ್ತದೆ. ನಂತರ 6 ತಿಂಗಳಿಗೊಮ್ಮೆ 1 ಕಿಲೋಗ್ರಾಂ ಸಿರಿ ಬಯೋಗಾರ್ಡ್ ಅನ್ನು 25 ಕಿಲೋಗ್ರಾಂ ಬೇವಿನ ಹಿಂಡಿಯಲ್ಲಿ ವೃದ್ಧಿಸಿ ಕೊಡಬೇಕಾಗ್ತದೆ. ಇದು ಮುಖ್ಯವಾಗಿ ಬೇರಿನ ಕಪ್ಪು ಕೊಳೆ ರೋಗದ ಬಗ್ಗೆ ಆಯಿತು. ಇನ್ನು ಇನ್ನೊಂದು ಮುಖ್ಯವಾದ ರೋಗ ಯಾವುದು ಅಂತೀರ? ಇದನ್ನು ನಾವು ಬೇರುಗಂಟಿನ ರೋಗ ಅಂತ ಹೇಳಿ ಕರೀತೇವೆ. ಇದು ಒಂದು ನಾವು ಏನ್ ಹೇಳ್ತೀವಿ ಅಂತಂದ್ರೆ ಇದು ಒಂದು ಅಗೋಚರವಾದಂತಹ ಶತ್ರು ಅಂತ ಹೇಳಿ ಕರಿತೇವೆ. ಗೊತ್ತಾಗೋದಿಲ್ಲ ರೈತರಿಗೆ ಗೊತ್ತಾಗೋದಿಲ್ಲ. ಇದು ಒಂದು ವಿಧವಾದಂತಹ ಜಂತು ಹುಳಿನಿಂದ ಬರುವಂತದ್ದು. ದುಂಡು ಹುಳುಗಳು ಇರ್ತಾವಲ್ಲ, ದುಂಡು ಹುಳು ಮೆಲಾಯಿಡಗೈನ್ ಇನ್ಕಾಗ್ನಿಟಾ ಎನ್ನುವಂತಹ ಈ ಜಂತು ಹುಳುವಿನಿಂದ ಈ ರೋಗ ಬರ್ತದೆ. ಈ ರೋಗದ ಮುಖ್ಯವಾದಂತಹ ಲಕ್ಷಣಗಳು ಅಂತ ಹೇಳಿದ್ರೆ ಕುಂಠಿತವಾದಂತಹ ಸಸ್ಯದ ಬೆಳವಣಿಗೆ, ಅಪಕ್ವವಾಗಿ ಎಲೆ ಹಣ್ಣಾಗುವಂತದ್ದು, ಎಲೆಯ ಅಂಚು ಒಣಗುವುದು, ತಡವಾಗಿ ಚಿಗುರೊಡೆಯುವಂಥದ್ದು, ಚಿಕ್ಕದಾದಂತಹ ಎಲೆ, ಮಣ್ಣಿನಲ್ಲಿ ಸಾಕಷ್ಟು ನೀರಿನ ಅಂಶವಿದ್ದರೂ ಎಲೆಗಳು ಬಾಡುವಿಕೆ ಮತ್ತು ಕುಗ್ಗಿದ ಇಳುವರಿ, ಇವು ಸಾಮಾನ್ಯವಾಗಿ ಮಣ್ಣಿನ ಮೇಲ್ಭಾಗದಲ್ಲಿ ಇರುವಂತಹ ಸಸ್ಯ ಭಾಗಗಳಲ್ಲಿ ಕಂಡು ಬರ್ತದೆ. ಇಂತಹ ಸಸ್ಯಗಳ ಬೇರುಗಳನ್ನು ನಾವು ಗಮನಿಸಿದಾಗ ಅವುಗಳಲ್ಲಿ ಗಂಟುಗಳು ಕಂಡು ಬರ್ತವೆ. ಈ ಬೇರುಗಳು ಮೊಟಕಾಗಿರ್ತವೆ ಮತ್ತು ಅವುಗಳ ಮೇಲೆ ಸತ್ತ ಜಾಗಗಳು ಇರ್ತವೆ. ಅಂದ್ರೆ ಈ ಬೇರುಗಂಟಿನ ರೋಗವನ್ನ ನಾವು ಯಾವ ರೀತಿ ನಿರ್ವಹಣೆ ಮಾಡಬಹುದು ಅಂತೀರ? ಈ ರೋಗ ವರ್ಷವಿಡೀ ಇರ್ತದೆ, ಇದಕ್ಕೇನು ಇಂಥ ಕಾಲ ಅಂತ ಏನಿಲ್ಲ. ಒಂದು ಸರಿ ತೋಟಕ್ಕೆ ಅದು ಪ್ರವೇಶ ಮಾಡಿದರೆ ಅದನ್ನು ನಾವು ಪೂರ್ತಿಯಾಗಿ ನಿರ್ವಹಣೆ ಮಾಡುವಂಥದ್ದು ಅಂದರೆ ನಿವಾರಣೆ ಮಾಡುವಂಥದ್ದು ಕಷ್ಟ. ಅದನ್ನು ನಿರ್ವಹಿಸಬಹುದು. ಇದನ್ನು 2 ವಿಧದಲ್ಲಿ ನಿರ್ವಹಿಸಬಹುದು, ಒಂದು ರಾಸಾಯನಿಕ ವಿಧಾನ, ಇನ್ನೊಂದು ಜೈವಿಕ ನಿಯಂತ್ರಣ. ಈ ರಾಸಾಯನಿಕ ವಿಧಾನಕ್ಕಿಂತ ಜೈವಿಕ ರೋಗ ನಿಯಂತ್ರಣ ವಿಧಾನ ಅತ್ಯಂತ ಉಪಕಾರಿ ಮತ್ತು ಕಡಿಮೆ ಖರ್ಚಿನ ಒಂದು ಇದು ಕ್ರಮ. ಇಲ್ಲಿ ಮೊದಲನೇದಾಗಿ ಈ ರೋಗವನ್ನು ನಿರ್ವಹಣೆ ಮಾಡಬೇಕು ಅಂತ ಹೇಳಿದ್ರೆ ನಾಟಿ ಮಾಡುವಾಗ ರೋಗ ರಹಿತ ಸಸಿಗಳನ್ನೇ ಉಪಯೋಗಿಸಬೇಕಾಗ್ತದೆ. ಕಳೆ ಸಸ್ಯಗಳು ಜಂತು ಹುಳುವಿಗೆ ಆಸರೆಯನ್ನು ಒದಗಿಸೋದ್ರಿಂದ ಅವುಗಳನ್ನು ನಾವು ನಿರ್ವಹಣೆ ಮಾಡಬೇಕಾಗುತ್ತೆ. ಸಸಿ ಮಡಿಗಳಲ್ಲಿ ಈ ರೋಗ ನಿಯಂತ್ರಿಸಬೇಕು ಅಂತ ಹೇಳಿದ್ರೆ ಬೇಸಿಗೆಯಲ್ಲಿ ಮಣ್ಣನ್ನು ಚೆನ್ನಾಗಿ ಉತ್ತು ಬಿಸಿಲಿಗೆ ಒಡ್ಡಿ ನಂತರ ಕಡ್ಡಿ ನಾಟಿ ಮಾಡಬೇಕು.

ಶಾಲೆ ಕಾಣೋ ಪರಂಜ್ಯೋತಿಲಿಂಗೋ ಮಾತಿಗೆ ಮುರುದೇವರು ನೀತಿಗೆ ಲಿಂಗಪ್ಪ ದುಡುಕೆ ದುಂಡುಳ್ಳು ಮಾದೇಶ್ವರ ಭಕ್ತರನ್ನ ಉದ್ಧಾರ ಮಾಡ್ತಕ್ಕಂತ ಮೈಕಾರ್ ಮಾದಪ್ಪ ಕಾಣಬಾರದ ಕಾನೆ ಕಾಡುಬಾಳೆ ಒತ್ತೆ ಸೀಗೆ ಸಿರ್ಗಂಧೆ ಗುತ್ತಿ ಎಡಬಾಯಿ ಒಂದೇ ಹುತ್ತದಲ್ಲಿ ಹೊಡೆದ್ಮುರಿಡ್ತಕ್ಕಂತ ಮೈಕಾರ್ ಮಾದಪ್ಪ ಅನ್ನೋ ಒಂದಾರ ನಾವು ಓಂಕಾರ ಮಾಡಬೇಕು ಮಾದಪ್ಪ ನೀನೇ ಗತಿ ಎಂದು ಸೋಮವಾರ ಶುಕ್ರವಾರ ಯಾರು ನಂಬಿ ಪೂಜೆ ಮಾಡ್ತಾರೋ ಅವ್ರನ್ನ ಸಂರಕ್ಷಣೆ ಮಾಡ್ಬೇಕಂತೇಳಿ ಮೈಕಾರ್ ಮಾದಪ್ಪ ಈ ಕಡೆ ಜಿಪುರ ಮಾಮಟಳ್ಳಿ ಗ್ರಾಮದಲ್ಲಿ ದುಂಡಮ್ಮ ದುಂಡೇಗೌಡ ಬಾ ದಂಪತಿಗಳಿಗೆ ಹೌದು ಗಂಡು ಮಕ್ಕಳು ಕಟ್ಟ ಕಡೆಯವನಾದಂತ ನೀಲೇಗೌಡ ಪರಮಾತ್ಮ ನೀಲೇಗೌಡ ಅಂತ ಹೇಳೋದಾದ್ರೆ ಅವನು ಕಲ್ಲು ಮಂತ್ರಿಸಿ ಹಾಕಿದರೆ ಕಲ್ಲು ಮಂತ್ರಿಸಿ ಹಾಕಿದರೆ ಹುಲ್ಲು ಮಂತ್ರಿಸಿ ಹಾಕಿದರೆ ಪರಮಾತ್ಮ ಅಂತ ಕಟ್ಟಾಟುಕಾರ ನೀಲೇಗೌಡ ಕಿರಿಜೇನು ಮನೆ ಬೇಟೆಗೆ ಹೋಗಕ್ಕೆ ಶಿಸ್ತು ಸಿಂಗಾರ ಹೋಯ್ತವನೆ ಯಾವ ರೀತಿ ಅಂತ ಅಂದ್ರೆ ಅವನು ಎಜ್ಜೆನುಗಳಿಗೆ ತೆಗೆದು ಎಡಗಡೆಗೆ ಮಲ್ಕೊಂಡು ಮಡಿಕೊಂಡು ಕಿರಿಜೇನುಗಳಿಗೆ ಬಲಗಡೆಗೆ ಮಡಿಕೊಂಡು ಹೌದು ಮೇಲೆ ಹಿಡ್ಕೊಂಡು ಅವನ ಕಿಂಜಿರು ಗಂಡ ಬಿಟ್ಟು ಗುಂಗುರು ಗುದ್ಲ ಕೆದ್ರಿ ಜೋಡ ಕಟ್ಕೊಂಡು ಕಿರಿಜೇನು ಮನೆಯಲ್ಲಿ ಕಿರಿಜೇನು ಮನೆ ಬೇಟೆಗೆ ಹೋಯ್ತವನು ಯಾವ ರೀತಿಯಪ್ಪ ಅವನು ಕಿರಿಜನು ಮಲೆ ಬೇಟೆ ಕಾಡಲ್ಲಿ ಪರಮಾತ್ಮ ಕೆಂದವರೆ ಕೊಣದಲ್ಲಿ ಮೂರು ಮೆಟ್ಲು ಇಳಿದು ಮೂರು ಬಕ್ಸಿ ನೀರು ಕುಡಿದು ಅವನು ಬೇಟೆ ಆಡ್ತಾವ್ರು ಈ ಕಡೆ ಪರಮಾತ್ಮ ದೇವಲೋಕದ ಕನ್ಯರು ದೇವಗನ್ಯೆ ಅಚ್ಚಗನ್ಯೆ ನಿಚಗನ್ಯೆ ಸಪ್ಗನ್ಯೆ ಕಟ್ಟ ಕಡೆಯೋಳದಂತ ನಿಜ ಸಂಪಿಗೆ ಹೆಣ್ಣು ಮಗಳು ನಾವು ಹುಟ್ಟಿ ಹನ್ನೆರಡು ವರ್ಷವಾದು ಹನ್ನೆರಡು ವರ್ಷವಾದ ಮೈನರ್ದು ಹನ್ನೆರಡು ವರ್ಷ ಮದುವೆಯಾಗಿ ಹನ್ನೆರಡು ವರ್ಷ ನಮಗೆ ಕಟ್ಟೆಲಿ ನೀರು ಕಟ್ಟಲಿಲ್ಲ ಹೊಟ್ಟೆಲಿ ಒಂದು ಮಗು ಅಂತ ಉಳಿಲಿಲ್ಲ ಭೂಲೋಕದಲ್ಲಿ ಪರಮಾತ್ಮ ಆ ಕೆಂದವರೆ ಕೊಳ ಅಂತೆ ಆ ಕೆಂದವರೆ ಕೊಳದಲ್ಲಿ ನಾವು ಹೋಗಿ ಸ್ನಾನ ಮುಡಿಗಳನ್ನ ಮಾಡಿ ಪರಮಾತ್ಮಗೆ ಪೂಜೆ ಮಾಡಿದ್ರೆ ಮಕ್ಕಳಾಯ್ತದೆ ಅಂತ ಆ ಹೆಣ್ಮಕ್ಳು ಮಾತಾಡ್ಕೊಂಡು ಕೆಂದವರೆ ಕೊಣದ ಹತ್ರ ಬಂದವರಿ ಮಾದೇವಾ ಹೆಣ್ಣು ಮಕ್ಕಳು ಆ ಹೆಣ್ಣು ಮಕ್ಕಳು ಆ ಕೆಂದವರೇ ಕೊಣದಾತದೆ ನಿಂತ್ಕೊಂಡು ಸೊಬಗನ ಯಾವ ರೀತಿ ಸವಿತಾರಪ್ಪ ಅಂತ ಅಂದ್ರೆ ಯಾವ ರೀತಿನಪ್ಪ ಹಾಡು ಬನ್ನಿರಿ ಹಾಡು ಬನ್ನಿರಿ ಸಖಿ ಜೀವನದ ಸೊಬಗ ಬನ್ನಿರಿ ಆಡು ಬನ್ನಿರಿ ಸಖಿ ನೋಡು ಬನ್ನಿರಿ ಸಖಿ ಜೀವನದ ಸೊಬಗ ನೋಡು ಬನ್ನಿರಿ